ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂ ಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂ ಪಾಸ್ 2020-2013 ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆಯಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ HJ ಸಂತೋಷ್ ಕುಮಾರ್ ಮತ್ತು ಮೈಸೂರಿನ CFTRI PMFME ಸಂಪರ್ಕಾಧಿಕಾರಿಯಾಗಿರುವ ಡಾಕ್ಟರ್ SV ರಾಘವೇಂದ್ರ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ರೈತರ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಅವರು ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ಮೌಲ್ಯವರ್ಧನೆ ಬೇಕಾಗುತ್ತೆ. ಆ ಮೌಲ್ಯವರ್ಧನೆ ಮಾಡುವಂತಹ ಸಂದರ್ಭದಲ್ಲಿ ಸಂಸ್ಕರಣಾ ತಂತ್ರಜ್ಞಾನ ಬೇಕಾಗುತ್ತೆ. ಹೆಚ್ಚು ಬೆಳೆದ ಹಾಗೆಲ್ಲ ಒಂದು ಒಳ್ಳೆಯ ಮಾರುಕಟ್ಟೆಯನ್ನು ಕಂಡುಕೊಳ್ಳುವಲ್ಲಿ ಸಂಸ್ಕರಣಾ ಉದ್ಯಮಗಳು ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಪ್ರತ್ಯಕ್ಷವಾಗಿ ಕೃಷಿಕನಿಗೆ ಉತ್ತಮ ಆದಾಯವನ್ನು, ಅವನು ಬೆಳೆದಂತಹ ಬೆಳೆಗಳಿಗೆ ಯಾವಾಗಲೂ ಬೇಡಿಕೆಯನ್ನು ಹೆಚ್ಚು ಮಾಡೋದರ ಜೊತೆಗೆ ಗ್ರಾಹಕರಿಗೆ ಉತ್ತಮ ಮಟ್ಟದ ಉತ್ಪನ್ನಗಳನ್ನು ನೀಡುವಲ್ಲಿ ಸಂಸ್ಕರಣಾ ಉದ್ಯಮಗಳು ಮೊದಲಿನಿಂದನೂ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನಗಳೊಂದಿಗೆ ಬೇರೆ ಬೇರೆ ಉತ್ಪನ್ನಗಳನ್ನು ನೀಡ್ತಾ ಬಂದಿವೆ. ಕೇಂದ್ರ ಸರ್ಕಾರ ಸಹ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕೃಷಿ ಇಲಾಖೆ ಹಾಗೂ ಕೃಷಿ ಆಹಾರ ತಂತ್ರಜ್ಞಾನ ಕ್ಷೇತ್ರದಲ್ಲಿರುವಂತಹ ಎಲ್ಲ ವಿಜ್ಞಾನಿಗಳು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಸಂತೋಷ್ ಕುಮಾರ್ HJ ಅವರು, ಜೊತೆಗೆ ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯದಲ್ಲಿ ಸಂಯೋಜಕರಾಗಿರುವಂತಹ ರಾಘವೇಂದ್ರ SV ಅವರು ಈಗ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ, ಅದರ ಅನುಷ್ಠಾನ ಯಾವ ರೀತಿ ಆಗಬೇಕು, ಅದಕ್ಕೆ ಏನೆಲ್ಲ ಯೋಜನೆ ಇದೆ, ಏನೆಲ್ಲ ಮಾರ್ಗಸೂಚಿಗಳಿದೆ, ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ ಸಂತೋಷ್ ಕುಮಾರ್ ಹಾಗೂ ರಾಘವೇಂದ್ರ ಅವರೇ. ನಮಸ್ಕಾರ ಸರ್. ಸಂತೋಷ್ ಕುಮಾರ್ ಹೇಳಿ, ಕೃಷಿ ಇಲಾಖೆ ವತಿಯಿಂದ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅನುಷ್ಠಾನಗೊಳಿಸೋದಕ್ಕೆ ಇರುವಂತಹ ಯೋಜನೆ, ಇದರ ರೂಪುರೇಷೆಗಳೇನು, ಇದನ್ನ ಹೇಗೆ ನಮ್ಮ ರೈತ ಬಾಂಧವರು ಅಥವಾ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಿರುವಂತವರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸರ್, ನಮ್ಮ ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ ಭಾರತ, ಸ್ವಾಭಿಮಾನಿ ಭಾರತದ ಏನು ಪರಿಕಲ್ಪನೆ ಇದೆ, ಆ ಒಂದು ಪರಿಕಲ್ಪನೆಯನ್ನು ಸಾಕಾರಗೊಳಿಸಕ್ಕೆ ಸರ್ ಈ ಯೋಜನೆ ಬಹಳ ಸಹಕಾರಿಯಾಗಿದೆ. ಹೌದು, ಆ ಸಾಕಾರ ಮಾಡೋಕ್ಕೋಸ್ಕರ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಸರ್. ಈ ಯೋಜನೆ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ. ಈ ಯೋಜನೆಯನ್ನು ಸರ್ 2020-21 ಸಾಲದಿಂದ 2024-25 ಸಾಲಿನವರೆಗೆ 5 ವರ್ಷದವರೆಗೆ ಚಾಲ್ತಿಯಲ್ಲಿರುತ್ತೆ ಸರ್. ಈ ಯೋಜನೆಯನ್ನು ಏನಕ್ಕೋಸ್ಕರ ನಾವು ಜಾರಿಗೆ ತರಲಾಗಿದೆ ಅಂತ ನೋಡೋದಾದ್ರೆ, ನಮ್ಮ ದೇಶದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಅಸಂಘಟಿತ, ಅನೌಪಚಾರಿಕ ಮತ್ತು ನೋಂದಾಯಿಸದ ಕಿರು ಆಹಾರ ಉದ್ದಿಮೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್. ಈ ಉದ್ದಿಮೆಗಳಲ್ಲಿ ನಾವು ನೋಡೋದಾದ್ರೆ ಇದರಲ್ಲಿ ಉದ್ಯೋಗಾವಕಾಶ ಬಹಳಷ್ಟು ಜಾಸ್ತಿ ಇದೆ ಸರ್. 74% ಹೆಚ್ಚು ಉದ್ಯೋಗವನ್ನು ಈ ಉದ್ಯಮಗಳು ಕಲ್ಪಿಸಿದವೆ. ಆದರೆ ಇದರಲ್ಲಿ ನಾವು ಹೂಡಿಕೆ ಮತ್ತು ಇದರಲ್ಲಿ ಪಡೆದುಕೊಂಡಿರುವ ಸಾಲ ಸೌಲಭ್ಯ ಎಲ್ಲವನ್ನು ನಾವು ಗಮನಿಸಿದಾಗ ಸರ್ ಬಹಳ ತೀರ ಕಡಿಮೆ ಇದೆ. 7-3% ಆತರ ಬಹಳಷ್ಟು ಕಡಿಮೆ ಇದೆ ಸರ್. ಮತ್ತೆ ಉತ್ಪತ್ತಿ ಮತ್ತು ಮೌಲ್ಯ ವರ್ಧನೆ ಸಹ ಬಹಳ ಕಡಿಮೆ ಇದೆ ಸರ್. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಇದರಲ್ಲಿ ಈ ಎಲ್ಲಾ ಆಹಾರ ಸಂಸ್ಕರಣಾ ಘಟಕಗಳು ಸಹ ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ ಸರ್. 66% ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ ಮತ್ತು 80% ಒಂದು ಕುಟುಂಬದ ಆಧಾರದ ಮೇಲೆ ಇವು ನಡೀತಾ ಬರ್ತಾ ಇದಾವೆ ಸರ್. ಜೊತೆಗೆ ಸರ್ ಈ ಇದರಲ್ಲಿ ಏನೇನು ನ್ಯೂನತೆಗಳಿದ್ದಾವೆ ಈ ಪ್ರಸ್ತುತವಾಗಿ ಆಹಾರ ಸಂಸ್ಕರಣಾ ಘಟಕಗಳಲ್ಲಿ ಅಂದ್ರೆ ಸರ್, ಇದರಲ್ಲಿ ಅಭಿವೃದ್ಧಿ ಮತ್ತು ಉತ್ಪಾದನೆ ಬಹಳಷ್ಟು ಕಡಿಮೆ ಇದೆ ಸರ್, ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ. ಏನಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಅಂತ ನಾವು ನೋಡೋದಾದ್ರೆ ಸರ್, ಒಂದು ಮೊತ್ತ ಮೊದಲನಾಗಿ ಬಹಳ ಮುಖ್ಯವಾಗಿ ಬಂಡವಾಳದ ಕೊರತೆ ಇದೆ ಸರ್. ಜೊತೆಗೆ ಸಾಲವನ್ನು ಪಡೆದುಕೊಳ್ಳಲು ಬಹಳಷ್ಟು ತೊಂದರೆಯಾಗಿದೆ. ಇವು ಅಸಂಘಟಿತವಾಗಿರೋದ್ರಿಂದ ಮತ್ತು ಅನೌಪಚಾರಿಕವಾಗಿ ನಡ್ಕೊಂಡು ಬರ್ತಾ ಇರೋದ್ರಿಂದ ಬ್ಯಾಂಕ್ನಿಂದ ಸಾಲ ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗಿದೆ ಸರ್. ಸೊ ಅದಕ್ಕೆ ನಮಗೆ ಈ ಯೋಜನೆಗೆ ಒಂದು ಬೆಂಬಲವನ್ನು ಕೊಡಬೇಕಾಗಿದೆ. ಜೊತೆಗೆ ಇದರಲ್ಲಿ ಉದ್ಯಮಶೀಲದ ಕೊರತೆ ಇದೆ, ಕೌಶಲ್ಯದ ಕೊರತೆ ಇದೆ, ನೈರ್ಮಲ್ಯ ಮತ್ತು ಗುಣಮಟ್ಟದ ಕೊರತೆ ಸಹ ಇದೆ. ಇದರ ಜೊತೆಗೆ ಸರ್, ಇವು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ನಲ್ಲಿ ಹೆಚ್ಚಿನ ಒತ್ತನ ನಮ್ಮ ಈ ಅಸಂಘಟಿತ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಕೊಡ್ತಾ ಇಲ್ಲ. ಇದೆಲ್ಲವನ್ನು ಯೋಚನೆ ಮಾಡಿ ಇದಕ್ಕೆ ಕಚ್ಚಾ ವಸ್ತುಗಳ ಖರೀದಿಯಿಂದ ಹಿಡಿದು ಗ್ರಾಹಕರಿಗೆ ತಲುಪಿಸುವ ಒಂದು ಸರಪಳಿ, ಮೌಲ್ಯ ಸರಪಳಿಯಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ನಾವು ಇದಕ್ಕೆ ಬೆಂಬಲವನ್ನು ನೀಡಬೇಕಾಗಿರೋ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯ ಒಂದು ಉದ್ದೇಶವನ್ನು ನೀವು ಹೇಳಿದ್ರಿ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಈ ಉದ್ದಿಮೆಗಳಲ್ಲಿ ಏನೆಲ್ಲ ಉತ್ಪನ್ನಗಳು ತಯಾರಾಗ್ತಾ ಇವೆ ಅಂತ ಹೇಳಿದ್ರೆ ಬಹುಶಃ ಕೇಳುಗರಿಗೆ ಒಂದು ಕಲ್ಪನೆ ಬರುತ್ತೆ. ರಾಘವೇಂದ್ರ ಅವರ, ಈ ರೀತಿಯ ಒಂದು ಉದ್ಯಮಗಳಲ್ಲಿ ಏನೆಲ್ಲವೂ ತಯಾರಾಗ್ತಾ ಇದೆ, ಅದು ಅಸಂಘಟಿತ ಆಗಿರಬಹುದು, ವೈಜ್ಞಾನಿಕ ಆಗಿರಬಹುದು, ಅಥವಾ ಕುಟುಂಬದ ಮಟ್ಟಕ್ಕೆ ಇರ್ಬೋದು, ಬಹುಶಃ ನಾವು ಈ ಹಪ್ಪಳ, ಉಪ್ಪಿನಕಾಯಿ, ಇನ್ನು ಈ ರೀತಿ ಒಂದು ಕೆಲವೊಂದು ಉತ್ಪನ್ನಗಳನ್ನು ಹೆಸರಿಸಬಹುದಾ ಅಂತ? ಖಂಡಿತವಾಗ್ಲೂ ಸರ್, ತಾವೇ ಹೇಳಿದಂಗೆ ಹಪ್ಪಳ, ಉಪ್ಪಿನಕಾಯಿ, ಸಾಂಬಾರ್ ಪದಾರ್ಥಗಳು, ಮನೆಯಲ್ಲೇ ಮಾಡುವಂಥ ತಿಂಡಿ ತಿನಿಸುಗಳು, ಅವರವರಿಗೆ ಏನೆಲ್ಲ ಕಚ್ಚಾ ವಸ್ತುಗಳು ಸುಲಭವಾಗಿ ಅವರಿಗೆ ತಮ್ಮ ಕೈಗೆಟಕುವ ಬೆಲೆಯಲ್ಲಿ ಸಿಗುತ್ತೆ ಅದೆಲ್ಲದನ್ನೂ ಕೂಡ ಅವರು ಮನೆ ಮಟ್ಟದಲ್ಲಿ ಮಾಡ್ತಿರ್ತಾರೆ. ಅದನ್ನ ಒಂದು ಔಪಚಾರಿಕವಾಗಿ ಅವರಿಗೆ ಹೆಮ್ಮೆಯಿಂದ, ನಾವು ಕೂಡ ಒಬ್ಬ ಯಶಸ್ವಿ ಉದ್ಯಮಿಗಳಾಗಬೇಕು, ನಾವು ಕೂಡ ಮಾರುಕಟ್ಟೆಗೆ ನೋಡಬೇಕು ಅನ್ನೋ ಒಂದು ಇದರಲ್ಲಿ ಅವರ ಕನಸನ್ನ ಸಾಕಾರಗೊಳಿಸಲಿಕ್ಕೆ ಈ ಒಂದು ಯೋಜನೆ ತುಂಬಾ ಫಲಕಾರಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಈ ಒಂದು ಯೋಜನೆಯ ತಳಹದಿ ಅದು. ಸೊ ಹಾಗಾಗಿ ಇಲ್ಲಿ ನಾವು ಆಯಾ ಜಿಲ್ಲೆಗೆ ಒಂದೊಂದು ಉತ್ಪನ್ನ ಅಂತ ನಿಗದಿಪಡಿಸಲಾಗಿದೆ. ಸೊ ಆಯಾ ಜಿಲ್ಲೆಯವರು ಆಯಾ ಒಂದು ಉತ್ಪನ್ನಗಳನ್ನ ಮಾಡಿದ್ರೆ ಅವರಿಗೆ ಯಶಸ್ಸು ತುಂಬಾ ಬೇಗ. ಹಾಗಂತ ಅವರು ಬೇರೆ ಮಾಡ್ತಿದ್ರೆ ಅದರ ಒಂದು ಇದು ಅಥವಾ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ, ಪ್ರಾಶಸ್ತ್ಯನ ಆ ಒಂದು ಜಿಲ್ಲೆಗೆ ನಿಗದಿಯಾದ ಉತ್ಪನ್ನಕ್ಕೆ ಕೊಡಲಾಗ್ತದೆ. ಸಂತೋಷ್ ಕುಮಾರ್ ಅವರು ಹೇಳಿ, ಇನ್ನು ಈ ಯೋಜನೆಯ ಒಂದು ಅನುಷ್ಠಾನಕ್ಕೆ ಕೃಷಿ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದೆ, ಹೇಗಿದು ಅನುಷ್ಠಾನಗೊಳ್ಳುತ್ತೆ ಅಂತ? ಸರ್, ಈ ಯೋಜನೆ ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಯ ಮಂತ್ರಾಲಯದಿಂದ ಜಾರಿಯಾಗ್ತಾ ಇದೆ ಸರ್. ಈ ಯೋಜನೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಈ ನೋಡಲ್ ಇಲಾಖೆಯಾಗಿ ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಸರ್. ಮತ್ತು ಕೆಫೆಕ್ ಇದೆ ಸರ್, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತ, ಇದು ನೋಡಲ್ ಇನ್ಸ್ಟಿಟ್ಯೂಟ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಸರ್. ಇನ್ನು ಈ ಯೋಜನೆಯಲ್ಲಿ ಸರ್, ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ 60% ಮತ್ತು 40% ಅನುಪಾತದಲ್ಲಿ ಒಂದು ನಿಧಿಯನ್ನ ಎತ್ತಿಟ್ಟಿದ್ದಾರೆ ಸರ್. ಇದರಲ್ಲಿ 10,000 ಕೋಟಿಯಷ್ಟು ಒಂದು ಬಂಡವಾಳವನ್ನ ಹೂಡಿಕೆ ಮಾಡುವ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ ಸರ್. ನಾನು ಆವಾಗಲೇ ಹೇಳ್ದಂಗೆ ಸರ್, 25,00,000+ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಅನೌಪಚಾರಿಕವಾಗಿ ನಡ್ಕೊಂಡು ಬರ್ತಾ ಇದಾವೆ. ಅದರಲ್ಲಿ ಕಡಿಮೆ ಅಂದ್ರೆ 2,00,000+ ಒಂದು ಘಟಕಗಳನ್ನ ಈ ಯೋಜನೆಯಲ್ಲಿ ತರಬೇಕು ಅನ್ನೋದು ಈ ಯೋಜನೆಯ ಒಂದು ಉದ್ದೇಶ ಆಗಿದೆ ಸರ್. ಈಗ ಘಟಕಗಳು ನಡೀತಾ ಇದೆ, ಹೇಗೋ ಅವರ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಕುಟುಂಬದ ಒಂದು ವ್ಯವಸ್ಥೆಯಲ್ಲಿ ಅವರೇ ಮಾಡ್ತಾ ಇದ್ದಾರೆ, ಕೆಲವರು ಅಲ್ಲಿ ಉದ್ಯೋಗನು ಪಡ್ಕೊಂಡಿರಬಹುದು. ನಿಯಮಬದ್ಧಗೊಳಿಸುವಿಕೆ ಅಂದ್ರೆ ಏನು, ಏನ್ ಮಾಡಬೇಕು ಅಂತ? ಅವರು ಹೊಸದಾಗಿ ಈ ರೀತಿಯ ಒಂದು ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕೂ ಅವಕಾಶಗಳು ಕಲ್ಪಿಸಲಾಗಿದೆಯಾ, ಹೇಗೆ? ಹೌದು ಸರ್, ನಿಯಮಬದ್ಧಗೊಳಿಸುವಿಕೆ ಅಂದ್ರೆ ಸರ್, ಈಗ ನಾನು ಹೇಳ್ದಂಗೆ ಅನೌಪಚಾರಿಕವಾಗಿ, ಅಸಂಘಟಿತವಾಗಿ, ಯಾವುದೇ ನೋಂದಣಿ ಇಲ್ಲದೇನೆ ನಡೆದುಕೊಂಡು ಕಾರ್ಯನಿರ್ವಹಣೆ ಮಾಡಿಕೊಂಡು ಬರ್ತಾ ಇರತಕ್ಕಂತ ಈ ಆಹಾರ ಸಂಸ್ಕರಣಾ ಉದ್ದಿಮೆಗಳನ್ನ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಒಂದು ನೋಂದಣಿ ಮಾಡಿಸುವ ಮುಖಾಂತರ ಮತ್ತು ಅವರಿಗೆ ಕೌಶಲ್ಯ ತರಬೇತಿ, ಉದ್ಯಮಶೀಲತೆ ತರಬೇತಿ ಇವೆಲ್ಲವನ್ನು ನಾವು ಕೊಟ್ಟು ಸಾಮರ್ಥ್ಯವನ್ನು ಅಭಿವೃದ್ಧಿ ಪಡಿಸುವುದ್ರ ಮುಖಾಂತರ ಅವರನ್ನು ಮೇನ್ ಸ್ಟ್ರೀಮ್ಗೆ ತರೋದ್ರ ಮುಖಾಂತರ ಅವರಿಗೆ ಮಾರ್ಕೆಟಿಂಗ್ ಮತ್ತು ಬ್ರ್ಯಾಂಡಿಂಗ್ ಸೌಲಭ್ಯವನ್ನು ನಾವು ಕೊಡುವುದರ ಮುಖಾಂತರ ಅವು ಮೇನ್ ಸ್ಟ್ರೀಮ್ಗೆ ಬಂದಾಗ ಅದರಲ್ಲಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಸರ್, ಮತ್ತು ಅವುಗಳ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನ ಒಂದು ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈಗ ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ಬಾಳೆಬೆಳೆಯನ್ನ ಬಹುತೇಕ ತೋಟದ ಬೆಳೆಗಾರರು ಬೆಳೀತಾ ಇದ್ದಾರೆ. ಅದರಲ್ಲೂ ನೇಂದ್ರ ಬಾಳೆನು ಬೆಳೀತಾರೆ, ಮಾಮೂಲಿ ಏಲಕ್ಕಿ ಬಾಳೆ, ಹಾಗೇನೆ ಈ ಪಚ್ಚಬಾಳೆ, ಈ ಮೂರು ಬೆಳೆಗಳನ್ನ ನಾವಲ್ಲಿ ನೋಡ್ತೀವಿ. ಈಗ ರಾಘವೇಂದ್ರ ಅವರು ಹೇಳಿದ ಹಾಗೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿದಾಗ ಮೈಸೂರು ಜಿಲ್ಲೆಗೆ ಬಾಳೆಬೆಳೆ ಆಗುತ್ತೆ, ಚಾಮರಾಜನಗರ ಜಿಲ್ಲೆಗೆ ಅರಿಶಿನ ಅಂತ ಆಗುತ್ತೆ. ಈ ಉತ್ಪನ್ನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ ಚಾಮರಾಜನಗರದಲ್ಲಿ ಈ ಅರಿಶಿನ ಆಧಾರಿತ ಉತ್ಪನ್ನ ಒಂದು ಉದ್ದಿಮೆಗಳು, ಸಂಸ್ಕರಣಾ ಉದ್ದಿಮೆಗಳು ಎಷ್ಟಿರಬಹುದು? ಅನೌಪಚಾರಿಕವಾಗಿ ಬಹಳಷ್ಟು ಇದಾವೆ ಸರ್, ನೋಂದಣಿ ಮಾಡಿಕೊಂಡು ಮೇನ್ ಸ್ಟ್ರೀಮ್ ಅಲ್ಲಿ ಮಾಡುವಂತವುಗಳು ತೀರಾ ಕಡಿಮೆ ಇದಾವೆ ಸರ್. ಈಗ ಅವರು ಈ ರೀತಿ ನೋಂದಾವಣಿ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಅನುಕೂಲತೆಗಳನ್ನ ಪಡಿಬಹುದು ಅಂತ ನೀವು ಈಗಾಗಲೇ ಹೇಳಿದ್ರಿ. ಒಂದು ಸಾಲ ಸೌಲಭ್ಯ ಸಿಗುತ್ತೆ, ಅದರ ಒಂದು ವಿಸ್ತರಣೆಗೆ ಅನುಕೂಲ ಆಗುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅದರ ಮೌಲ್ಯವರ್ಧನೆ ಒಂದು ಮಟ್ಟ ಹೆಚ್ಚಾಗಬಹುದು, ಒಳ್ಳೆ ಮಾರುಕಟ್ಟೆಯನ್ನ ಒದಗಿಸುವಂತ ಅವಕಾಶಗಳಿರುತ್ತೆ ಅಂತ. ಈಗ ಅವರು ಏನ್ ಮಾಡಬೇಕು ಸರ್? ಇದರಲ್ಲಿ ನಮ್ಮ ರಾಘವೇಂದ್ರ ಸರ್ ಹೇಳಿದಂಗೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಅರಿಶಿನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸರ್. ಈ ಒಂದು PMFME ಸ್ಕೀಮ್ ಅಲ್ಲಿ ನಾವು ಪ್ರಥಮ ಆದ್ಯತೆಯನ್ನ ಅರಿಶಿನ ಬೆಳೆಯ ಸಂಸ್ಕರಣೆಗೆ, ಅದನ್ನ ಪೌಡರ್ ಮಾಡಿ ಪ್ಯಾಕ್ ಮಾಡಿ ಬ್ರ್ಯಾಂಡ್ ಮಾಡಿ ಮಾರುಕಟ್ಟೆ ಮಾಡೋಕೆ ಒಂದು ಮೊದಲ ಆದ್ಯತೆಯನ್ನ ಕೊಡ್ತೀವಿ ಸರ್. ಅದಲ್ದೇನೂ ಸಹ ಬೇರೆ ಆಹಾರ ಸಂಸ್ಕರಣೆಯನ್ನು ಅವರು ಮಾಡ್ತಾ ಇದ್ರೆ ಅದಕ್ಕೂ ಸಹ ಬೆಂಬಲ ಕೊಡೋಕೆ ಇದೆ ಸರ್. ಇದರಲ್ಲಿ ಮುಖ್ಯವಾಗಿ ನಾವು ಮೂರು ಘಟಕಗಳನ್ನು ನಾವು ನೋಡಬಹುದು ಸರ್ ಈ ಯೋಜನೆಯಲ್ಲಿ. ಒಂದು ವೈಯಕ್ತಿಕ ಉದ್ದಿಮೆದಾರರಿಗೆ ಕೊಡುವಂತಹ ಒಂದು ಸಹಾಯ ಧನಗಳು, ನೆರವುಗಳು, ಮತ್ತು ಸಂಸ್ಥೆಗೆ, ಸಮೂಹಕ್ಕೆ ಕೊಡುವಂತಹ ಅಂದ್ರೆ FPOಗಳು, SSGಗಳು, ಬೇರೆ ಸಹಕಾರಿ ಸಂಘಗಳು, ಇಂಥಕ್ಕೆ ಕೊಡುವಂತಹ ಒಂದು ನೆರವನ್ನು ನಾವು ನೋಡಬಹುದು ಸರ್. ಮತ್ತು ಇದರಲ್ಲಿ ಬ್ರ್ಯಾಂಡಿಂಗ್, ಮಾರ್ಕೆಟಿಂಗು, ಮತ್ತೆ ಸಾಮರ್ಥ್ಯ ಬಲವರ್ತನೆ ಮತ್ತು ತರಬೇತಿಗೂ ಸಹ ಇದರಲ್ಲಿ ಅವಕಾಶ ಇದೆ ಸರ್. ಇದರಲ್ಲಿ ನಾವು ವ್ಯಕ್ತಿಗತವಾಗಿ ಉದ್ದಿಮೆಯನ್ನು ನಡೆಸಿಕೊಂಡು ಬರ್ತಾ ಇರೋರಿಗೆ ಏನು ಸೌಲಭ್ಯವನ್ನು ನಾವು ಕೊಡ್ತೀವಿ ಅನ್ನೋದನ್ನ ಒಂದು ಸ್ವಲ್ಪ ಹೇಳ್ತೀನಿ ಸರ್. ಇದರಲ್ಲಿ ನಾವು ಅವರಿಗೆ ಸಾಲ ಸಂಪರ್ಕಿತ ಸಹಾಯಧನವನ್ನ ಅವರ ಯೋಜನೆಯ ಶೇಕಡ 50% ನಾವು ಧನ ಸಹಾಯವನ್ನು ಕೊಡೋದ್ರ ಮುಖಾಂತರ ನೆರವನ್ನು ಕೊಡ್ತೀವಿ ಸರ್. ಈ ಹಿಂದೆ ಸರ್ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಶೇಕಡ 35% ಸಹಾಯಧನವನ್ನ ನಾವು ಕೊಡ್ತಾ ಇದ್ವಿ. ಈಗ ನಮ್ಮ ರಾಜ್ಯ ಸರ್ಕಾರ ಕಳೆದ ತಿಂಗಳು ಒಂದು ಆದೇಶವನ್ನು ಹೊರಡಿಸಿದೆ ಸರ್, ಅದಕ್ಕೆ 35%ಗೆ ಇನ್ನು ಶೇಕಡ 15% ಹೆಚ್ಚುವರಿ ಸಹಾಯಧನವನ್ನ ನಮ್ಮ ರಾಜ್ಯದ ಸರ್ಕಾರ ಹಾಕಿ ಅದಕ್ಕೆ ಶೇಕಡ 50% ಸಹಾಯಧನವನ್ನ ಮಾಡಿದೆ ಸರ್. ಅಂದ್ರೆ ಒಂದು ಯೋಜನೆ 20 ಲಕ್ಷದ್ದಾಗಿದ್ರೆ ಅವರಿಗೆ 10 ಲಕ್ಷದಷ್ಟು ಸಹಾಯಧನ ಸಿಗುತ್ತೆ, ಮತ್ತೆ ಅದು ಲಿಮಿಟ್ 10 ಲಕ್ಷದವರೆಗೆ ಇದೆ ಸರ್. 10 ಲಕ್ಷದ ಗರಿಷ್ಠ ಮಿತಿಯನ್ನ ನಾವು ಮಾಡಿದೀವಿ ಸರ್. ಮತ್ತೆ ಆ ಉದ್ಯಮದಾರರಿಗೆ ನಾವು ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಅಲ್ಲಿ ನಾವು ಒಂದು ತರಬೇತಿಯನ್ನು ಕೊಡೋದು, ಅವಕ್ಕೆ ಲಿಂಕೇಜ್ ಅನ್ನ ಮಾಡುವಂಥದ್ದು ಇದರಲ್ಲಿ ಅವಕಾಶ ಇದೆ. ಅದಲ್ಲದೇ ಸರ್ ಬೇರೆ ಒಂದು ಇನ್ಸ್ಟಿಟ್ಯೂಷನ್ಗಳಿಗೆ ಸಾಮಾನ್ಯ ಮೂಲಭೂತ ಸೌಕರ್ಯವನ್ನು ಸಹ ಕೊಡುವಂತ ಒಂದು ಅವಕಾಶ ಈ ಸ್ಕೀಮ್ ಅಲ್ಲಿ ಇದೆ. ಅಂದ್ರೆ ಅದು ಯಂತ್ರೋಪಕರಣಗಳ ಒಂದು ಖರೀದಿ ಆಗ್ಬಹುದು ಅಥವಾ ಮಾರಾಟಕ್ಕೆ ಬೇಕಾದ ಒಂದು ವ್ಯವಸ್ಥೆ ಆಗ್ಬಹುದು, ಆ ರೀತಿ ವಾಹನ ಅಥವಾ ಉಕ್ಕು ಎಲ್ಲ ಇದು ಅನ್ವಯ ಆಗುತ್ತಾ? ಆಗುತ್ತೆ ಸರ್. ಒಟ್ಟಿನಲ್ಲಿ ಅವರ ಉದ್ಯಮವನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಏನ್ ಬೇಕೋ ಅದಕ್ಕೆ 50% ಸಹಾಯಧನದಲ್ಲಿ ಈ ಸರ್ಕಾರ ಅವ್ರಿಗೆ ಸಾಲ ಸಂಪರ್ಕಿತ ಸಹಾಯಧನ, ಸಾಲ ಸಂಪರ್ಕಿತ ಸಾಲವನ್ನು ಕೊಡಲು ಸಹ ಇದು ನೆರವಾಗುತ್ತೆ. ಶೇಕಡ 90% ಸಾಲವನ್ನ ಈ ಯೋಜನೆಯಲ್ಲಿ ಪಡ್ಕೊಳ್ಬಹುದಾಗಿದೆ ಫಲಾನುಭವಿಗಳು. ಶೇಕಡ 10% ಅವರು ತಮ್ಮ ವೈಯಕ್ತಿಕವಾಗಿ ಪಾಲನ್ನ ಹಾಕಬೇಕಾಗುತ್ತೆ. ಇನ್ನು SHG ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು, ಅವರು ಸಹ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಾರೆ. ಅವ್ರಿಗೇನಾದ್ರು ವಿಶೇಷವಾಗಿ ಸ್ವಸಹಾಯ ಸಂಘಗಳ ಗುಂಪಿಗೆ ಪ್ರತಿ ಸದಸ್ಯರಿಗೆ ಇದರಲ್ಲಿ ನಾವು ಕ್ಯಾಪಿಟಲ್ ಮನಿ ಅಂತ 40,000 ರೂಪಾಯಿಗಳನ್ನು ಕೊಡಕ್ಕೆ ಅದರಲ್ಲಿ ಅವಕಾಶ ಇದೆ ಸರ್. ಸೀಡ್ ಮನಿಯಾಗಿ ಅದನ್ನು ಉಪಯೋಗಿಸ್ಕೋಬಹುದು, ಸಣ್ಣ ಪುಟ್ಟ ಯಂತ್ರೋಪಕರಣಗಳನ್ನು ಅವರು ಪರ್ಚೇಸ್ ಮಾಡಕ್ಕೆ ಅದನ್ನ ಬಳಸ್ಕೋಬಹುದು. ಈ ಸ್ವಸಹಾಯ ಸಂಘಗಳು ODOP ಉತ್ಪನ್ನ ಮಾಡೋದ್ರಲ್ಲಿ ಅಥವಾ ಇನ್ನಿತರ ಯಾವುದೇ ಉತ್ಪನ್ನ ಮಾಡೋದ್ರಲ್ಲಿ ಪ್ರಸ್ತುತವಾಗಿ ಅವರು ಕಾರ್ಯನಿರ್ವಹಿಸ್ತಾರೆ. 3 ವರ್ಷಗಳಿಂದ ಮಾಡಬೇಕು ಅಂತ ಇದೆ ಸರ್. ಸ್ವಸಹಾಯ ಸಂಘದಲ್ಲಿ ಪ್ರತಿಯೊಬ್ಬ ಸದಸ್ಯರು ಸಹ ಇದರಲ್ಲಿ ತೊಡಕೊಳ್ಳಲಿಲ್ಲ ಅಂದ್ರೂ ಸಹ ಒಂದು ಒಕ್ಕೂಟದ ಮಟ್ಟದಲ್ಲಿ ಸಹಾಯಧನವನ್ನು ಪಡ್ಕೋಬಹುದಾಗಿದೆ. ಇನ್ನು ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಸಾಮರ್ಥ್ಯ ಅಭಿವೃದ್ಧಿಯನ್ನ ಹೆಚ್ಚಿಸುವಲ್ಲಿ, ಹಾಗೇನೆ ಬೇಕಾದ ಒಂದು ಮಾರುಕಟ್ಟೆಯನ್ನ ಒದಗಿಸುವಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳ ಒಂದು ಸಹಯೋಗ ನಿಮಗೆ ಬೇಕಾಗುತ್ತೆ. ಈಗಾಗಲೇ ನಾವು ತಿಳಿಸಿದ ಹಾಗೆ ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯದ ರಾಘವೇಂದ್ರ ಅವರಿದ್ದಾರೆ. ಯಾವೆಲ್ಲ ಸಂಘ ಸಂಸ್ಥೆಗಳು ನಿಮ್ಮ ಜೊತೆ ಕೈ ಜೋಡಿಸಿವೆ, ಅವರ ಒಂದು ಪಾತ್ರ ಏನಿರುತ್ತೆ ಇದರಲ್ಲಿ? ಸರ್, ಆಹಾರ ಸಂಸ್ಕರಣ ಇದರಲ್ಲಿ ನಮಗೆ ರಾಜ್ಯ ಮಟ್ಟಕ್ಕೆ ತಾಂತ್ರಿಕ ಸಂಸ್ಥೆಯಾಗಿ CFTRA ಅವರು ಇದ್ದಾರೆ ಸರ್. CFTRA ನಮಗೆ ಫಲಾನುಭವಿಗಳಿಗೆ ತರಬೇತಿಯನ್ನು ಕೊಡುವುದು ಮತ್ತು ಅವರು ನಮಗೆ ಮಾರ್ಕೆಟಿಂಗ್ ಲಿಂಕೇಜು ಬ್ರ್ಯಾಂಡಿಂಗ್ ಲಿಂಕೇಜ್ಗೆ ಸಂಬಂಧಪಟ್ಟಂಗೆ ತರಬೇತಿಗಳನ್ನು ಕೊಡೋದು ಮತ್ತು ಸಾಂಸ್ಥಿಕವಾಗಿ ಸಾಮರ್ಥ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವಂತಹ ಇನ್ಸ್ಟಿಟ್ಯೂಷನ್ಗಳಿಗೂ ಸಹ ಇವರು ತಾಂತ್ರಿಕವಾದ ಒಂದು ಬೆಂಬಲವನ್ನು ನೀಡ್ತಾ ಇದ್ದಾರೆ. ಯಾವ ರೀತಿಯ ಪ್ರತಿಕ್ರಿಯೆ ಇದೆ? ಈಗ ನಿಮ್ಮ ಮಾತನ್ನ ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವರು ಸಹ ನೇರವಾಗಿ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ಬೋದು ಅಥವಾ ಅವರು ಬೆಳೆದಂತಹ ಕೆಲವೊಂದು ಉತ್ಪನ್ನಗಳು. ನೀವೇ ತಿಳಿಸಿದ ಹಾಗೆ ಚಾಮರಾಜನಗರದಲ್ಲಿ ಅರಿಶಿನ ಬೆಳೆಗಾರ ಪ್ರತಿಯೊಬ್ಬರೂ ತಾವೇ ಏನು ಸಂಸ್ಕರಣೆ ಮಾಡೋದಿಲ್ಲ, ಅದನ್ನು ಅವರ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಅದನ್ನು ಮಾರಾಟ ಮಾಡುವಂಥದ್ದು ಅಥವಾ ಸಂಸ್ಕರಣಾ ಘಟಕಗಳಿಗೂ ಸಹ ಅದನ್ನು ಕೊಡುವಂಥದ್ದು ಇದೆ. ಕೆಲವರು ಅವ್ರದ್ದೇ ಆದ ಒಂದು ಪ್ರಯತ್ನದಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ನೇರವಾಗಿ ಅರಿಶಿನವನ್ನು ಮಾರಾಟ ಮಾಡುವಂಥ ಬೆಳೆಗಾರರು ಇದ್ದಾರೆ. ಅವರೆಲ್ಲ ನಿಮ್ಮ ಕಾರ್ಯಕ್ರಮವನ್ನು ನಿಮ್ಮ ಮಾತನ್ನು ಕೇಳ್ತಾ ಇರ್ತಾರೆ, ಏನು ಹೇಳೋದಕ್ಕೆ ಬಯಸ್ತೀರಿ ಅಂತವ್ರಿಗೆ ನೀವು? ಸರ್, ಈಗಾಗಲೇ ಒಂದು ಕಾರ್ಯನಿರ್ವಹಿಸುತ್ತಿರುವಂತಹ ಕಿರು ಆಹಾರ ಸಂಸ್ಕರಣಾ ಘಟಕಗಳು ಏನಿದ್ದಾವೆ ಅವು ಈ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಉನ್ನತೀಕರಣಗೊಳಿಸ್ಕೋಬೋದಾಗಿದೆ ಸರ್. ಇದರಲ್ಲಿ 50% ಸಹಾಯಧನವನ್ನು ಸಿಗ್ತಾ ಇದೆ. ಈಗ ಇರೋರಲ್ಲಿ ಒಂದು ಉದ್ಯಮಶೀಲತೆಯ ಕೊರತೆ ಇದೆ ಮತ್ತು ತಾಂತ್ರಿಕವಾಗಿ ಅವರಿಗೆ ಸಾಮರ್ಥ್ಯ ಬಲವತೆಯ ಅವಶ್ಯಕತೆ ಇದೆ. ಅದನ್ನೆಲ್ಲವನ್ನೂ ಸಹ ನಮ್ಮ ಒಂದು ಯೋಜನೆಯಲ್ಲಿ ನಾವು ನೆರವನ್ನು ನೀಡ್ತೀವಿ, ಅವರಿಗೆ ತರಬೇತಿಯನ್ನು ಕೊಡಿಸ್ತೀವಿ. ಮತ್ತು ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಆ ಪ್ರಕ್ರಿಯೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ನಾನು ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್. ಮತ್ತು ಯಾವ್ಯಾವ್ದು ಮಾನದಂಡಗಳು ಏನೇನಿದ್ದಾವೆ ಅಂತಲೂ ತಮಗೆ ಹೇಳ್ತೀನಿ ಸರ್. ನಮ್ಮಲ್ಲಿ ODUPಯಲ್ಲಿ ಬರೋ ಅರಿಶಿನ ಅಲ್ಲದೇನೆ ನಮ್ಮ ಸಿರಿಧಾನ್ಯಗಳನ್ನು ಪುಡಿ ಮಾಡಿ ಪ್ಯಾಕ್ ಮಾಡಿ ಮಾರುವಂಥ ಭಾಳಷ್ಟು ಘಟಕಗಳು ಈಗಾಗಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ ಸರ್ ನಮ್ಮ ಚಾಮರಾಜನಗರದಲ್ಲಿ. ಅದಲ್ಲದೇ ಕೆಲವೊಂದು ಬುಡಕಟ್ಟು ಜನಾಂಗಗಳಲ್ಲಿ ಮತ್ತು ನಮ್ಮ ಬಿಳಿಗಿರಿ ರಂಗನ ಬೆಟ್ಟ ಈ ರೀತಿ ಇದರಲ್ಲಿ ಹನಿ ಒಂದು ಪ್ರೋಸೆಸ್ ಮಾಡಿ ಮಾರುವಂತದ್ದಿದೆ. ಮತ್ತೆ ತಾವ್ ಹೇಳಿದಂಗೆ ಹಪ್ಪಳ ಉಪ್ಪಿನಕಾಯಿಗಳನ್ನು ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಮಾರುವಂತಹ ಒಂದು ವ್ಯವಸ್ಥೆನೂ ಇದೆ ಸರ್. ಮತ್ತೆ ಇತ್ತೀಚೆಗೆ ಈ ಎಣ್ಣೆ ಒಂದು ಎಡಿಬಲ್ ಆಯಿಲ್ ನಾವು ಗಾಣದಿಂದ ವುಡ್ ಪ್ರೆಸ್ಡ್ ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ನ ಏನು ಹೆಚ್ಚು ಪ್ರಾಮುಖ್ಯತೆ ಪಡ್ಕೋತಾ ಇದೆ. ಈ ಒಂದು ಘಟಕಗಳು ಸಹ ಬಹಳಷ್ಟು ಇದಾವೆ ಸರ್. ಏನಂದ್ರೆ ಅವರಿಗೆ ಒಂದು ಉದ್ಯಮಶೀಲತೆ ಕೊರತೆ ಇದೆ, ಒಂದು ತಾಂತ್ರಿಕ ಮಾಹಿತಿಯ ಕೊರತೆ ಇದೆ. ಯೋಜನೆಯಲ್ಲಿ ಅವರಿಗೆ ಒಂದು ನೆರವನ್ನು ನಾವು ನೀಡಿ ಈ ಸಹಾಯಧನವನ್ನು ಕೊಡೋದು. ಜೊತೆಗೆ ಸರ್, ಇನ್ನೊಂದು ಪ್ರಮುಖವಾಗಿ ಅಂದರೆ ಅವರು ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ಬೇಕು ಅದನ್ನು ಅವ್ರಿಗೆ ಸಹಾಯ ಮಾಡೋಕ್ಕೆ ಅಂತ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತ ಇದ್ದಾರೆ. ಅವರು DPR ಪ್ರಿಪರೇಷನ್ ಇಂದ ಹಿಡಿದು ಕೊನೆಗೆ ಅವರಿಗೆ ನೋಂದಣಿ ಮಾಡಿ ಮಾರುಕಟ್ಟೆ ತಲುಪಿಸೋವರೆಗೂ ಸಹ ಅವರು ಅವ್ರ ಜೊತೆಗಿದ್ದು ಸಹಾಯವನ್ನು ಮಾಡ್ತಾರೆ. ಈಗ ಅವರು ಹೆಚ್ಚಿಗೆ ಮಾಹಿತಿ ಬೇಕಾದರೆ ಯಾರನ್ನು ಸಂಪರ್ಕಿಸಬೇಕು? ಹೆಚ್ಚಿನ ಮಾಹಿತಿಗೆ ನಮ್ಮ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ನೋಡಲ್ ಅಧಿಕಾರಿಯಾಗಿದ್ದೀನಿ ಸರ್. ಈ ಒಂದು ಯೋಜನೆಗೆ ನನ್ನನ್ನು ಸಂಪರ್ಕಿಸ್ಕೋಬಹುದು. ಮತ್ತೆ ನಮ್ಮ ತಾಂತ್ರಿಕ ಅಧಿಕಾರಿ ಮಹಾದೇವ ಪ್ರಸಾದ್ ಅಂತ ಇದ್ದಾರೆ, ನಮ್ಮ JDA ಮೇಡಮ್ ಚಂದ್ರಕಲಾ ಮೇಡಮ್ ಇದ್ದಾರೆ, ನಮ್ಮ DDSR ಸೋಮಶೇಖರ ಸರ್ ಇದ್ದಾರೆ. ನಮ್ಮ ನಾಲ್ಕು ಜನದಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಆಯಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರನ್ನ ಅವರು ಸಂಪರ್ಕ ಮಾಡಬಹುದು ಸರ್. ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವರನ್ನ ಸಹ ಸಂಪರ್ಕ ಮಾಡಬಹುದು. ಇದಕ್ಕೇನಾದರೂ ಕೊನೆಯ ದಿನಾಂಕ ಅಂತ ನಿಗದಿ ಮಾಡಿದೀರಾ ಹೇಗೆ? ಇಲ್ಲ ಸರ್, ಇದು ಚಾಲ್ತಿಯಲ್ಲಿ ಅರ್ಜಿಗಳನ್ನು ನಾವು ಸ್ವೀಕರಿಸ್ತಾ ಇರ್ತೀವಿ ಸರ್. ಇದಕ್ಕೆ ಯಾವುದು ಕೊನೆಯ ದಿನಾಂಕ ಅಂತಿಲ್ಲ, ಬಂದು ಬಂದಂಗೆ ಅರ್ಜಿಯನ್ನು 2025 ಇಸ್ವಿ ತನಕ ಇದು. ಹೌದು ಸರ್, 2025 ಇದು ಚಾಲ್ತಿಯಲ್ಲಿ ಇರುತ್ತೆ. ರಾಘವೇಂದ್ರ ಅವರು ಹೇಳಿ, ಈಗ ಸಂತೋಷ್ ಕುಮಾರ್ ಅವರು ಹೇಳಿದ ಹಾಗೆ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳಾಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಉತ್ಪನ್ನಗಳಲ್ಲದೆ ಆಹಾರ ಸಂಸ್ಕರಣಾ ಉದ್ದಿಮೆಗಳ ಒಂದು ನಿಯಮಬದ್ಧಗೊಳಿಸುವಿಕೆಯಲ್ಲಿ ನಿಮ್ಮ ಪಾತ್ರ ಬಹಳ ಹೆಚ್ಚಾಗಿದೆ ಅಂತಾನೆ ಹೇಳಿದ್ರು. ತಾವು ಸಹ ಮಾಸ್ಟರ್ ಟ್ರೈನರ್ ಆಗಿ ಈಗಾಗಲೇ ಕೆಲವೊಂದು ತರಬೇತಿಯನ್ನು ಸಹ ಪಡ್ಕೊಂಡಿದ್ದೀರಿ. ಹೇಳಿ, CFTRA ಯಾವ ಎಲ್ಲ ಸಂದರ್ಭಗಳಲ್ಲಿ ಈ ಸಂಸ್ಕರಣಾ ಉದ್ದಿಮೆಗಳನ್ನು ನಡೆಸ್ತಿರುವಂಥವ್ರಿಗೆ ಅಥವಾ ನಮ್ಮ ಗ್ರಾಮೀಣ ಪ್ರದೇಶದ ಉತ್ಸಾಹಿ ಯುವ ಜನತೆಗೆ ಸಹಾಯ ಮಾಡಬಹುದು, ಏನೆಲ್ಲ ಕಾರ್ಯಕ್ರಮಗಳು ನೀವು ರೂಪಿಸ್ತಾ ಇದ್ದೀರಿ? ಸರ್, ಈ ಒಂದು ಯೋಜನೆಯ ಅಡಿಯಲ್ಲಿ CFTRA ಬಂದು ರಾಜ್ಯ ಮಟ್ಟದ ತಾಂತ್ರಿಕ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಸೊ ನಮ್ಮ ಪ್ರಮುಖ ಘಟ್ಟಗಳು ಇದರಲ್ಲಿ ತರಬೇತಿ ಮತ್ತು ಸಾಮರ್ಥ್ಯ ಬಲವರ್ಧನೆ. ಸೊ ಈ ಒಂದು ಅಡಿಯಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಪ್ರಸ್ತುತವಾಗಿ ನಾವು ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು, ಇಲಾಖೆಯಿಂದ ನಮೂದಿಸಲ್ಪಟ್ಟ ಅಧಿಕಾರಿ ವರ್ಗದವರು, ಇವರಿಗೆ ಈಗ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ, ಅವರ ಸಾಮರ್ಥ್ಯವನ್ನು ಬಲವರ್ಧನೆ ಕೂಡ ಮಾಡ್ತಾ ಇದ್ದೇವೆ. ಸೊ ಪ್ರಸ್ತುತ ಕಳೆದ ಒಂದು ವರ್ಷದಲ್ಲಿ ಈ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ 2 ಬ್ಯಾಚ್ನಲ್ಲಿ ತರಬೇತಿಯನ್ನು ಕರ್ನಾಟಕ ರಾಜ್ಯದಾದ್ಯಂತ ಕೊಟ್ಟಿದ್ದೀವಿ. ಸೊ 52 ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ಒಂದು ವಾರದ ತರಬೇತಿ ಕಾರ್ಯಕ್ರಮ ಮುಗಿದಿದೆ. ಏನೆಲ್ಲ ಉತ್ಪನ್ನಗಳಿಗೆ ನೀವು ತರಬೇತಿ ಕೊಟ್ಟಿದ್ದೀರಿ ಸರ್? ಈಗ ಈ ಯೋಜನೆಯಲ್ಲಿ ಎರಡು ಪ್ರಮುಖವಾದಂತಹ ಅಂಶಗಳಿರ್ತವೆ. ಒಂದು ಇಡಿಪಿ ಅಥವಾ ಉದ್ಯಮಶೀಲತಾ ಅಭಿವೃದ್ಧಿ, ಎರಡನೇದು ತಾಂತ್ರಿಕ ವರ್ಗ. ಪ್ರಸ್ತುತ ನಾವು ಉದ್ಯಮಶೀಲತಾ ಅಭಿವೃದ್ಧಿ ಅಥವಾ ಇಡಿಪಿ ಪ್ರೋಗ್ರಾಮ್ಸ್ ಅಲ್ಲಿ ಒಂದು ವಾರದ ತರಬೇತಿ ಕಾರ್ಯಕ್ರಮವನ್ನು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ಮಾಡಿದ್ದೀವಿ. ಮತ್ತು ಹಣ್ಣು ಮತ್ತು ತರಕಾರಿ ಮೌಲ್ಯವರ್ಧನೆ, ಫ್ರೂಟ್ ಅಂಡ್ ವೆಜಿಟೇಬಲ್ಸ್ ಪ್ರೊಸೆಸಿಂಗ್ ಅಲ್ಲಿ ಕೂಡ ನಾವು ಡಿಆರ್ಪಿಗಳಿಗೆ ಟ್ರೈನಿಂಗ್ ಪ್ರೋಗ್ರಾಂ ಕೊಟ್ಟಿದ್ದೀವಿ. ಆಫೀಸರ್ಸ್ಗೂ ಕೂಡ ಒಂದು ಟ್ರೈನಿಂಗ್ ಪ್ರೋಗ್ರಾಂ ಕೊಟ್ಟಿದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಥವಾ ಮಿಲೆಟ್ ಪ್ರೊಸೆಸಿಂಗ್, ಇದರಲ್ಲೂ ಕೂಡ 3 ದಿನದ ಒಂದು ಸುದೀರ್ಘವಾದಂತಹ ಒಂದು ತರಬೇತಿ ಕಾರ್ಯಕ್ರಮ ಮುಗಿದಿದೆ. ಜೊತೆಗೆ ಈ ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಏನಾಗಿರ್ತಾರೆ, ಈ ಇಲಾಖೆ ಮತ್ತು ಫಲಾನುಭವಿಗಳು ಇವರಿಬ್ಬರ ನಡುವೆ ಒಂದು ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ. ಈ ಕಡೆ ಫಲಾನುಭವಿಗಳಿಗೆ ಯಾವುದೇ ತಾಂತ್ರಿಕ ನೆರವು, ತಾಂತ್ರಿಕ ಡೌಟ್ಸ್, ಅವ್ರಿಗೇನಾದ್ರೂ ಸಂದೇಹಗಳು ಬಂದಾಗ ಅವರು ಅದನ್ನ ತಾಂತ್ರಿಕ ಸಂಸ್ಥೆಗಳ ಜೊತೆಗೆ ಅಥವಾ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಅದನ್ನ ಬಗೆಹರಿಸಿಕೊಂಡು ಮತ್ತೆ ಹೋಗಿ ಅವರು ಫಲಾನುಭವಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಇದು ಈ ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಪಾತ್ರ. ಸೊ ಅವರಿಗೆ ಎಷ್ಟು ಜ್ಞಾನ ಇರುತ್ತೆ, ಅವರು ಎಷ್ಟು ಈ ಯೋಜನೆ ಬಗ್ಗೆ ತಿಳ್ಕೊಂಡಿರ್ತಾರೆ ಅನ್ನೋ ಆಧಾರದ ಮೇಲೆ ಫಲಾನುಭವಿಗಳು ಇದರ ಒಂದು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಿರಂತರವಾಗಿ ನಾವು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಿಗೆ ತರಬೇತಿಗಳನ್ನ ಕೊಡೋದು, ಅವರ ಒಂದು ಸಹಜವಾದಂತಹ ಸಂದೇಹಗಳಿರ್ಬೋದು ಅಥವಾ ತಾಂತ್ರಿಕ ಸಂದೇಹಗಳಿರ್ಬೋದು, ಇದನ್ನೆಲ್ಲ ಮತ್ತೆ ಮತ್ತೆ ನಾವು ಅವ್ರಿಗೆ ಟ್ರೈನಿಂಗ್ನ ಕೊಡ್ತಾ ಇರ್ತೀವಿ. ಮುಂಬರುವ ದಿನಗಳಲ್ಲಿ ನಾವು ಈ ಒಂದು ಇನ್ಕ್ಯುಬೇಷನ್ ಸೆಂಟರ್ ಅನ್ನ ತೆರಲಿಕ್ಕೆ ಒಂದು ಈ ಯೋಜನೆ ಅಡಿಯಲ್ಲಿ ಆಶಯ ಇದೆ. ಸೊ ಆ ಒಂದು ಇನ್ಕ್ಯುಬೇಷನ್ ಸೆಂಟರ್ ಚಾಲ್ತಿಯಾದಂತಹ ಒಂದು ಇದರಲ್ಲಿ ರೈತರಿರ್ಬೋದು, ರೈತ ಸಮೂಹಗಳಿರ್ಬೋದು, ಸ್ವಸಹಾಯ ಗುಂಪುಗಳಿರ್ಬೋದು, ಅವರು ಮಾಡಿದಂತಹ ವಸ್ತುಗಳನ್ನ ನಮ್ಮಲ್ಲಿ ತಂದು ಅವರು ಅದನ್ನ ಒಂದು ಸಂಸ್ಕರಣೆ ಕೂಡ ಮಾಡ್ಕೋಬಹುದು. ಪ್ರಸ್ತುತ ನಮ್ಮಲ್ಲಿ ಪೈಲಟ್ ಪ್ಲಾಂಟ್ ಫೆಸಿಲಿಟಿ ಅನ್ನೋ ಒಂದು ಅಂಶಗಳು ಕೂಡ ಇದೆ. ಅಲ್ಲೂ ಕೂಡ ಅವರು ತಮ್ಮ ಒಂದು ಏನು ಸಂಸ್ಕರಣೆ ಆಗಬೇಕಾದಂತಹ ವಸ್ತುಗಳೇನಿರುತ್ತೆ ನಮ್ಮಲ್ಲಿಗೆ ತಂದು ಅದನ್ನ ಸಂಸ್ಕರಣೆಯನ್ನ ಕೂಡ ಮಾಡ್ಕೋಬಹುದು. ಸೊ ಹಾಗಾಗಿ ನಾವು ಈ ಸಾಮರ್ಥ್ಯ ಬಲವರ್ಧನೆಯಲ್ಲಿ ಈ ಒಂದು ಮೈಸೂರಿಗೆ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಬಾಳೆ ನಮ್ಮದೇ ಆಗಿರುವಂತಹ ಉತ್ಪನ್ನ ಬಂದು ಅರಿಶಿಣ. ಸೊ ಅರಿಶಿಣದಲ್ಲಿ ಪ್ರಸ್ತುತ ನಮ್ಮ ಹತ್ರ 3-4 ತಂತ್ರಜ್ಞಾನಗಳಿವೆ. ಯಾಕಂದ್ರೆ ಇದು ಕಿರು ಆಹಾರ ಘಟಕಗಳ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡೋರಿಗೆ ಸೂಕ್ತ. ಯಾಕಂದ್ರೆ ಅರಿಶಿಣದಲ್ಲಿ ಸಣ್ಣ ಪ್ರಮಾಣದಿಂದ ಹಿಡಿದು ರಫ್ತು ಮಾಡುವಂತಹ ಸಾಮರ್ಥ್ಯ ಉಳ್ಳಂತಹ ತಂತ್ರಜ್ಞಾನಗಳು ಕೂಡ ಇದೆ. ಆದರೆ ಈ ಒಂದು ಯೋಜನೆ ಅರಿಶಿಣ. ಸೊ ಅರಿಶಿಣದಲ್ಲಿ ಪ್ರಸ್ತುತ ನಮ್ಮ ಹತ್ರ 3-4 ತಂತ್ರಜ್ಞಾನಗಳಿವೆ. ಯಾಕಂದ್ರೆ ಇದು ಕಿರು ಆಹಾರ ಘಟಕಗಳ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಸಂಸ್ಕರಣೆ ಮಾಡೋರಿಗೆ ಸೂಕ್ತ. ಯಾಕಂದ್ರೆ ಅರಿಶಿಣದಲ್ಲಿ ಸಣ್ಣ ಪ್ರಮಾಣದಿಂದ ಹಿಡಿದು ರಫ್ತು ಮಾಡುವಂತಹ ಸಾಮರ್ಥ್ಯ ಉಳ್ಳಂತ ತಂತ್ರಜ್ಞಾನಗಳು ಕೂಡ ಇದೆ. ಆದರೆ ಈ ಒಂದು ಯೋಜನೆ ರೈತ ಮಹಿಳೆಯರು, ಸ್ವಸಹಾಯ ಸಂಘದ ಸದಸ್ಯರು ಇವರಿಗೆ ಒಂದು ಬ್ಯಾಚ್ ನಲ್ಲಿ 50 ಜನರಂತೆ 7 ಬ್ಯಾಚ್ ನ ನಾವು ಮಾಡಿ ಮುಗಿಸಿದ್ದೇವೆ. ಅವರಿಗೆಲ್ಲ ಏನೆಲ್ಲ ತರಬೇತಿ? ಸೊ ಅವರಿಗೆ ನಾವು ಒಂದೊಂದು ಬ್ಯಾಚ್ ಗೆ ಒಂದೊಂದು ಮುಖ್ಯ ವಿಷಯ ಅಂತ ಮಾಡಿಕೊಂಡಿದ್ವಿ. ಸೊ ಹಣ್ಣು ಮತ್ತು ತರಕಾರಿ ಮೌಲ್ಯವರ್ಧನೆಗೆ 2 ಬ್ಯಾಚು, ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ 2 ಬ್ಯಾಚು, ಒಂದು ಎಣ್ಣೆ ಬೀಜಗಳ ಸಂಸ್ಕರಣೆ ಆಯಿಲ್ ಸೀಡ್ಸ್, ನಂತರ ಸಾಂಬಾರು ಪದಾರ್ಥಗಳು ಸ್ಪೈಸಸ್ ಅಂಡ್ ಪ್ಲಾಂಟೇಷನ್ ಪ್ರಾಡಕ್ಟ್ಸ್ ಒಂದು ಬ್ಯಾಚು, ಬೇಕರಿ ಉತ್ಪನ್ನಗಳು ಇದು ಒಂದು ಬ್ಯಾಚು. ಸೊ ಈ ರೀತಿಯಾಗಿ 5-6 ಬ್ಯಾಚ್ ಗಳನ್ನ ನಾವು ಈ ಒಂದು ಕರೋನಾ ಬರೋಕ್ಕಿಂತ ಮುಂಚೆ ಮಾಡಿ ಮುಗಿಸಿದ್ದೀವಿ. ಸೊ ಅದರ ನಂತರ ಈಗ ನಾವು ಮತ್ತೆ ಕರೋನಾ ತಗ್ಗಿದ ನಂತರ ಮಾಡುವ ಒಂದು ಆಶಯ ಕೂಡ ಇದೆ. ಸಂತೋಷ್ ಕುಮಾರ್, ಕಾರ್ಯಕ್ರಮ ಕೇಳ್ತಿರೋರಿಗೆ ಒಂದು ನಿರೀಕ್ಷೆ ಹುಟ್ಟಿರುತ್ತೆ, ನಾವು ಏನಾದರೂ ಮಾಡ್ಕೊಳ್ಬಹುದು ಈ ಒಂದು ಯೋಜನೆಯನ್ನ ಫಲಾನುಭವಿಗಳಾಗೋದ್ರ ಮೂಲಕ ಅಂತ ಹೇಳಿ. ಈಗ ಅವ್ರು ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಈ ಯೋಜನೆಯಲ್ಲಿ ಪ್ರಯೋಜನ ಪಡ್ಕೊಳ್ಳೋಕೆ ಇಚ್ಛಿಸುವಂತಹ ರೈತರು ಅಥವಾ ಉದ್ದಿಮೆದಾರರಿಗೆ ನಾನು ಒಂದೆರಡು ವಿಚಾರಗಳನ್ನ ಹೇಳ್ತೀನಿ. ಇದರಲ್ಲಿ ಮಾನದಂಡಗಳನ್ನ ಏನು ಫಿಕ್ಸ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಇದರಲ್ಲಿ ಸರ್ ವೈಯಕ್ತಿಕವಾಗಿ ಉದ್ದಿಮೆದಾರರಿಗೆ ಆಗವಾಗ್ಲೇ ಹೇಳ್ದಂಗೆ 50% ಸಹಾಯಧನ ಗರಿಷ್ಠ 10 ಲಕ್ಷದ ಮಿತಿಯಲ್ಲಿ ನಾವು ಕೊಡ್ತೀವಿ ಸರ್. ಇದನ್ನು ಪಡ್ಕೊಳ್ಳೋಕೆ ಈಗ ಹಾಲಿಯಾಗಿ ಆಹಾರ ಸಂಸ್ಕರಣಾ ಘಟಕಗಳು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರಬೇಕಾಗತ್ತೆ. ಅದು ಒಂದು ಬೆಳೆ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಾಗಿರಬಹುದು ಅಥವಾ ಬೇರೆ ಆಹಾರ ಸಂಸ್ಕರಣೆ ಮಾಡ್ತಾ ಇದ್ರು ಸಹ ಅದಕ್ಕೂ ನಾವು ಪರಿಗಣನೆ ಮಾಡ್ತಾ ಇದ್ದೇವೆ ಸರ್. ಇದರಲ್ಲಿ ನಾವು ಮೊದಲು ಹೇಳ್ದಂಗೆ ಇದು ಅಸಂಘಟಿತ ಮತ್ತು ಅನೌಪಚಾರಿಕವಾಗಿ ನಡೆಸಿಕೊಂಡು ಬರುತ್ತಂತ ಒಂದು ಕಿರು ಆಹಾರ ಉದ್ಯಮಗಳಾದ್ರಿಂದ ಅದರಲ್ಲಿ ಉದ್ಯೋಗಿಗಳ ಸಂಖ್ಯೆ 10 ಕಡಿಮೆ ಇರಬೇಕು ಮತ್ತು ಯಾರು ಅರ್ಜಿದಾರರಿರ್ತಾರೆ ಅವರೇ ಮಾಲೀಕರಾಗಿರ್ಬೇಕು. ಜೊತೆಗೆ ಅವರಿಗೆ 18 ತುಂಬಿರಬೇಕು ಸರ್ ಮತ್ತು 8 ತರಗತಿಯ ಒಂದು ವಿದ್ಯಾರ್ಹತೆಯನ್ನು ಅವರು ಪಡ್ಕೊಂಡಿರ್ಬೇಕು. ಜೊತೆಗೆ ಸರ್ ಒಂದು ಕುಟುಂಬದಿಂದ ಒಬ್ಬರು ಮಾತ್ರ ಅರ್ಜಿಯನ್ನ ಪಡೆದುಕೊಳ್ಳಬಹುದಾಗಿರ್ತದೆ ಸರ್. ಜೊತೆಗೆ ಈ ಯೋಜನೆಯಲ್ಲಿ 90% ಸಾಲ ಅವರಿಗೆ ಸಿಗೋದ್ರಿಂದ 10% ಹೂಡಿಕೆ ಬಂಡವಾಳವನ್ನು ಅವರು ಹೂಡಿಕೆ ಮಾಡೋಕೆ ಒಂದು ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತೆ. ಇದಿಷ್ಟು ಅವರಿಗೆ ನಿಗದಿಪಡಿಸಿದ ಮಾನದಂಡಗಳು ಸರ್. ಇನ್ನು ನಾವು ಯಾವ ರೀತಿ ಅರ್ಜಿಗಳನ್ನ ಅವರಿಂದ ಪಡ್ಕೊಳ್ತೀವಿ, ಪ್ರಕ್ರಿಯೆ ಹೇಗಿದೆ ಅಂತ ನಾವು ನೋಡೋದಾದ್ರೆ, ನಮ್ಮಲ್ಲಿ ರಾಘವೇಂದ್ರ ಸರ್ ಹೇಳಿದ ಹಾಗೆ ಈ ಯೋಜನೆಯಲ್ಲಿ ಇಲಾಖೆ ಮತ್ತು ಫಲಾನುಭವಿಗಳ ನಡುವೆ DRPಗಳು ಅಂತ ಇರ್ತಾರೆ ಸರ್, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ಸ್ ಅಂತ. ನಮ್ಮ ಜಿಲ್ಲೆಯಲ್ಲಿ ಈಗ ಪ್ರಸ್ತುತವಾಗಿ ಇಬ್ಬರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ DRPಗಳಾಗಿ. ಜೊತೆಗೆ ಈ ಒಂದು ವೇದಿಕೆಯಲ್ಲಿ ನಾನು ಹೇಳ್ಬೇಕಂದ್ರೆ DRPಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಒಂದು ತಗೊಳ್ಳೋಕೆ ಅವಕಾಶ ಇದೆ. ಅದಕ್ಕೆ ಯಾರೇ ಪದವಿ ಮಾಡಿದ್ದು DPR ಪ್ರಿಪರೇಷನ್ ನಲ್ಲಿ ಅನುಭವ ಅಥವಾ ಜ್ಞಾನ ಉಳ್ಳವರಾಗಿದ್ರೆ ದಯಮಾಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ನಾವು ಇನ್ನೂ ಹೆಚ್ಚಿನ ಒಂದು DRPಗಳನ್ನ ಅವ್ರಿಗೂ ಒಂದು ಉದ್ಯೋಗಾವಕಾಶ ಇದೆ. ಹೌದು ಸರ್, ಇದರಲ್ಲಿ ಒಂದು ಅರ್ಜಿನ ಅವರು ಪ್ರೋಸೆಸ್ ಮಾಡಿ ಅವರಿಗೆ ಸಾಲವನ್ನ ಸಹಾಯವನ್ನ ಕೊಡಿಸಿದ್ರೆ ಅವರಿಗೆ 20,000 ರೂಪಾಯಿಗಳಷ್ಟು ಧನ ಸಹಾಯ ಅವ್ರಿಗೂ ಸಿಗುತ್ತೆ ಸರ್. ಇದರಲ್ಲಿ ಯಾವುದೇ ಫಿಕ್ಸ್ಡ್ ಒಂದು ರೆನ್ಯುಮರೇಷನ್ ಅವರಿಗೆ ಇಲ್ಲ. ಒಂದು ಅರ್ಜಿಗೆ 20,000ದಂಗೆ ಅವರಿಗೆ ಒಂದು ಸಿಗುತ್ತೆ. ಇಲ್ಲಿ ಸರ್ ನಾವು ಅರ್ಜಿಯನ್ನ ರೈತ ಬಂಧುವರು ಆನ್ಲೈನ್ ಮೂಲಕ, ಇದರಲ್ಲಿ ಉದ್ದಿಮೆದಾರರು ಅಥವಾ ರೈತ ಬಂದರು ಆನ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ಆನ್ಲೈನ್ ವೆಬ್ ಅಡ್ರೆಸ್ ಏನಿದೆ ಅಂದರೆ ಸರ್, www.mofpi.nic.in. ಇನ್ನೊಂದು ಸಲ ಹೇಳಿ, www.mofpi.nic.in. ಈ ಒಂದು ವೆಬ್ಸೈಟ್ಗೆ ಅವರು ಹೋಗಿ ಅಲ್ಲಿ ತಮ್ಮನ್ನ ತಾವು ನೋಂದಣಿ ಮಾಡಿಕೊಂಡು ತಮ್ಮ ಬೇಸಿಕ್ ವಿವರಗಳನ್ನು ಎಲ್ಲವನ್ನು ಅಲ್ಲಿ ಹಾಕಿ, ಅಲ್ಲಿ ಒಂದಷ್ಟು ಮ್ಯಾಂಡೇಟರಿ ಯಾವ ಒಂದು ಸರ್ಟಿಫಿಕೇಟ್ಗಳು ಇರ್ತವೆ ಸರ್. ಅದರಲ್ಲಿ ಅವರ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವಾಸಸ್ಥಳಕ್ಕಾಗಿ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ಅವರು ವ್ಯವಹರಿಸುತ್ತಿರುವಂತಹ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಇವೆಲ್ಲವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಒಂದು DPR ಅನ್ನು ತಯಾರು ಮಾಡಿ ಅವರು ಅರ್ಜಿನ ಸಲ್ಲಿಸಬಹುದು. ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು. ಈ DPR ಬಗ್ಗೆ ಅವರಿಗೆ ಜ್ಞಾನ ಸಾಮಾನ್ಯವಾಗಿ ಇರೋದಿಲ್ಲ. ಸೊ ಈ DPR ತಯಾರಿಕೆಯಲ್ಲಿ ನಮ್ಮ DRPಗಳು ಸಂಪೂರ್ಣವಾಗಿ ಸಹಾಯ ಮಾಡ್ತಾರೆ. ಈ ಫಲಾನುಭವಿಗಳ ಅರ್ಜಿದಾರರಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು DPR ನ ತಯಾರು ಮಾಡಿ ಅವರಿಗೆ ಕೊಡ್ತಾರೆ. ಅದನ್ನ ಇಟ್ಕೊಂಡು ಅವರು ಅರ್ಜಿ ಸಲ್ಲಿಸಲು ಸಹ ಇವರು ಸಹಾಯ ಮಾಡ್ತಾರೆ ನಿಮ್ಮ DRPಗಳು. ಅವರು ಅರ್ಜಿ ಸಲ್ಲಿಸಿದ ಮೇಲೆ ಅದು DRP ಅವರ ಒಂದು ಲಾಗಿನ್ಗೆ ಬರುತ್ತೆ. ಅವರು ಪರಿಶೀಲನೆ ಮಾಡ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ. ಇವರಿಗೆ ಅರ್ಹತೆ ಇದೆ, ಇವರಿಗೆ ಸಾಮರ್ಥ್ಯ ಇದೆ ಅಂದ್ರೆ ಅವರು ಮುಂದೆ DLC ಅಂತ ಇದೆ, ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಅಂತ ಇದೆ ಸರ್ ಜಿಲ್ಲಾ ಮಟ್ಟದಲ್ಲಿ. ಈ ಒಂದು ಕಮಿಟಿಗೆ ಮನೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ. ನಮ್ಮ JDM ಮೇಡಮ್ ಅವರು, DDI ಹಾರ್ಟಿಕಲ್ಚರ್ ಅವರು, ನಬಾರ್ಡ್ ಬ್ಯಾಂಕ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಈಗ ಹಲವಾರು ಸದಸ್ಯರು ಇರ್ತಾರೆ ಸರ್. ಈ ಜಿಲ್ಲಾ ಮಟ್ಟದ ಸಮಿತಿಗೆ ಈ ಒಂದು ಅರ್ಜಿ ಬಂದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಅರ್ಹತೆ ಇದ್ದರೆ ಮತ್ತು ಅದನ್ನು ಉದ್ಯಮವನ್ನು ನಡೆಸಿಕೊಂಡು ಹೋಗುವ ಸಾಮರ್ಥ್ಯ ಇದ್ದರೆ ಅದನ್ನು ಮುಂದಕ್ಕೆ ಅಂದರೆ ಬ್ಯಾಂಕ್ಗೆ ನಾವು ಫಾರ್ವರ್ಡ್ ಮಾಡ್ತೀವಿ. ಬ್ಯಾಂಕ್ನವರು ಅವರದೇ ಎಲ್ಲ ಪ್ರೊಸೀಜರ್ಗಳನ್ನು ಮಾಡಿ ಅವರು ಸಾಲವನ್ನು ಒಂದು ಸ್ಯಾಂಕ್ಷನ್ ಮಾಡ್ತಾರೆ ಮತ್ತು ಅದಾದ ನಂತರ ಅವರಿಗೆ ಒಂದು ಸಹಾಯಧನ ಸಹ ಅವರಿಗೆ ದೊರೆಯುತ್ತದೆ ಸರ್. ಇಷ್ಟು ಒಂದು ನಮ್ಮ ಆರಂಭದಲ್ಲಿ ಬೇಕಂದ್ರೆ ಅವರಿಗೆ ತರಬೇತಿ ಆಗ್ಬಹುದು, ಅದೆಲ್ಲ ನೀವು ಕೊಡಿಸ್ತೀರಿ? ಖಂಡಿತ ಸರ್, ಇದೇ CFTRI ಅವರಿಂದ ಅವರಿಗೆ ಸ್ಯಾಂಕ್ಷನ್ ಆದ್ಮೇಲೆ ಅವರಿಗೆ ಕಂಪಲ್ಸರಿಯಾಗಿ ನಾವು ತರಬೇತಿಯನ್ನ ನಾವು ಕೊಡಿಸ್ತೀವಿ. ಜೊತೆಗೆ ಅಂದ್ರೆ ಅವ್ರಿಗೆ ಉದ್ದಿಮೆ ಶುರು ಮಾಡಿದ ನಂತರ ಅವರು GST ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ, ಉದ್ಯೋಗ ಆಧಾರದಲ್ಲಿ ನೋಂದಣಿ ಮಾಡ್ಕೋಬೇಕಾಗುತ್ತೆ, FSSSI ಅಲ್ಲಿ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನೋಂದಣಿ ಪ್ರಕ್ರಿಯೆಯಲ್ಲೂ ನಮ್ಮ DRPಗಳು ಜೊತೆಗಿದ್ದು ಅವರಿಗೆ ಒಂದು ಸಹಾಯವನ್ನ ನೆರವನ್ನ ಒದಗಿಸ್ತಾರೆ ಸರ್. ಬಹಳ ಸಂತೋಷ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಯುವಜನತೆಗೆ, ಜೊತೆಗೆ ಈಗಾಗಲೇ ಕಿರು ಉದ್ದಿಮೆಗಳನ್ನ ಅವರ ಕುಟುಂಬದ ಮಟ್ಟದಲ್ಲಿ ಅಥವಾ ಒಂದು ಸಣ್ಣ ಪ್ರಮಾಣದಲ್ಲಿ ನಡೆಸುವಂತ ಈ ಎಲ್ಲ ಸಣ್ಣ ಸಣ್ಣ ಉದ್ದಿಮೆದಾರ ಏನಿದ್ದಾರೆ ಅವ್ರಿಗೂ ಒಂದು ಆಶಾಕಿರಣದ ರೀತಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಈ ಒಂದು ಯೋಜನೆ ಅನುಷ್ಠಾನಗೊಳ್ಳುತ್ತಾ ಇದೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ. ನೀವೇ ತಿಳಿಸಿದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ, ತಂತ್ರಜ್ಞಾನವನ್ನು ಆ ಮಾಹಿತಿಯನ್ನು ಒದಗಿಸೋದಕ್ಕೆ ತಂತ್ರಜ್ಞರು ಇದ್ದಾರೆ. ಖಂಡಿತ ಈ ಯೋಜನೆಯ ಒಂದು ಪ್ರಯೋಜನವನ್ನು ಹೆಚ್ಚು ಜನತೆ ಪಡೆಯೋ ಹಾಗಾಗಲಿ ಅಂತ ಆಶಿಸಿ ಇವತ್ತಿನ ಮಾತುಕತೆಯನ್ನು ಮುಗಿಸೋಣ. ಕಾರ್ಯಕ್ರಮ ಮುಗಿಸೋಕ್ಕಿಂತ ಮುಂಚೆ ಸಂತೋಷ್ ಕುಮಾರ್ ಅವರೇ, ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನೀವು ತಿಳಿಸಿ, ಹಾಗೆಯೇ ರಾಘವೇಂದ್ರ SV ಅವರು CFTRI ನ ಈ ಒಂದು ಯೋಜನೆಯ ಸಂಯೋಜಕರಾಗಿದ್ದಾರೆ, ಅವರು ಸಹ ದೂರವಾಣಿ ಸಂಖ್ಯೆಯನ್ನು ಹೇಳಿ. ನಾನು ಸಂತೋಷ್ ಕುಮಾರ್ HJ. ನಾನು ಈ ಯೋಜನೆಯಲ್ಲಿ ಜಿಲ್ಲಾ ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ 8495988133. ಮತ್ತೊಮ್ಮೆ ಹೇಳ್ತೀನಿ, 8495988133. ರಾಘವೇಂದ್ರ ಅವರೇ ಸರ್, ನಮ್ಮ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತ ದೂರವಾಣಿ ಸಂಖ್ಯೆ 0821254534. ಇನ್ನೊಂದ್ಸಲ ಹೇಳಿ